ತೊಂದರೆಯಾಗುತ್ತದೆ ಎಂದರು. ನಾಳೆ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಂಘಟನೆಗಳು ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಬೆಳಗಾವಿ ನಡುವೆ ರೈಲು ಯೋಜನೆ ಅನುಷ್ಠಾನಕ್ಕೆ ರಾಜ್ಯದಿಂದ ಸೂಕ್ತ ಸಹಕಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಸಚಿವ ವಿ ಸೋಮಣ್ಣ. ಕೇಂದ್ರದ ಇಶ್ರಮ್ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಮ, ಸಚಿವ ಶಿವರಾಮ್ ಹೆಬ್ಬಾರ್. ಗಾಂಧಿ ಜಯಂತಿಯಂದು ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳ ಖರೀದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಈಗ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೊಡಗಿನ ಮಣ್ಣಿನ ಗುಣ ಕುರಿತು ನಿವೃತ್ತ ಮಣ್ಣು ವಿಜ್ಞಾನ ಪ್ರಾಧ್ಯಾಪಕರಾದ ಡಾ ವಿಆರ್ ರಾಮಕೃಷ್ಣ ಪರಮ ಅವರೊಡನೆ ಮಾತುಕತೆ. ಕೇಳಿಗರೆ, ಕೊಡಗು ಜಿಲ್ಲೆಯ ಮಣ್ಣುಗಳ ಸದ್ಯದ ಪರಿಸ್ಥಿತಿ, ಮಾಡಬೇಕಾಗಿರುವ ಸುಧಾರಣೆ, ಈ ಕುರಿತಂತೆ ಮಣ್ಣು ವಿಜ್ಞಾನಿ ಹಾಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಿ ಆರ್ ರಾಮಕೃಷ್ಣ ಪರಮ ಅವರು ನಮ್ಮ ಜೊತೆಗೆ ಇವತ್ತು ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಆಲಿಸಿಕೊಳ್ಳಿ, ಕೊಡಗು ಜಿಲ್ಲೆಗೆ ಇವರ ಈ ವಿಚಾರ ಬಹು ಉಪಯುಕ್ತವಾಗಿದೆ, ಅನುಕೂಲವಾಗಲಿದೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಕೊಡಗಿನ ಮಣ್ಣುಗಳ ಸದ್ಯದ ಪರಿಸ್ಥಿತಿ ಹೇಗಿದೆ, ಏನೇನು ನೀವು ಕಂಡಂತೆ ಬೆಳವಣಿಗೆ ಆಗಿದೆ, ಮತ್ತು ನಮ್ಮ ಕಾಫಿ ಬೆಳೆಗಾರರು ಕೃಷಿಕರು ಏನೇನು ಮಾಡಬೇಕು? ಮೊದಲನೇದಾಗಿ ತಮ್ಗೆಲ್ಲ ಮುಖ್ಯವಾಗಿ ತಿಳಿಸೋದು ಏನಂತ ಹೇಳಿದ್ರೆ, ಮೇಲಿರೋ ಮಣ್ಣು ತಾವು ನೋಡ್ತಾ ಇರೋದು ಸೃಷ್ಟಿ ಆಗೋದಕ್ಕೆ ಒಂದು 2000 ವರ್ಷಗಳು ಆಗಿದೆ. ಇದನ್ನ ಸೃಷ್ಟಿ ಮಾಡೋದಕ್ಕೆ ಇಷ್ಟು ವರ್ಷಗಳು ಆದಾಗ ನಾವು ಎಷ್ಟು ಚೆನ್ನಾಗಿ ಇದನ್ನ ನೋಡ್ಕೋಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿದೆ. ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಕಾಳಜಿ ಕೊಡ್ಲೇಬೇಕು. ಒಂದೇ ಒಂದು ಮಳೆಯಲ್ಲಿ ಸಾಕಷ್ಟು ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ, ಅದರ ಜೊತೆಗೆ ಸಾಕಷ್ಟು ಪೋಷಕಾಂಶಗಳು ಕೊಚ್ಕೊಂಡು ಹೋಗ್ತಾ ಇದೆ, ಅಲ್ಲಿನ ಜೀವಾಣುಗಳು ಅದೂನು ಹೋಗ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಮಳೆ ಬಂದಾಗ ಮಣ್ಣಲ್ಲಿ ಇರುವಂತ ಆರೋಗ್ಯದ ಸಂಬಂಧಪಟ್ಟಿದ್ದ ಎಲ್ಲ ಪೋಷಕಾಂಶಗಳು ಮತ್ತೆ ಜೀವಾಣುಗಳು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಪ್ರತಿ ವರ್ಷ ಈ ತರ ಆದ್ರೆ ಮುಂದಿನ ವರ್ಷ ಮತ್ತೆ ಮುಂದಿನ ಪೀಳಿಗೆಗೆ ಯಾವ ರೀತಿ ಆಗುತ್ತೆ ಅನ್ನೋದು ನಾವು ಬಹಳ ಯೋಚನೆ ಮಾಡಬೇಕಾಗಿದೆ. ತಾವೆಲ್ಲರೂ 200-300 ವರ್ಷದಿಂದ ಕಾಫಿ ಬೆಳೀತಾ ಇದ್ದೀರಾ, ಪ್ರತಿ ವರ್ಷ ಕಾಫಿ ಕಟಾವ್ ಮಾಡ್ತಾ ಇದ್ದೀರಾ, ಜೊತೆಗೆ ನೀವು ಪೋಷಕಾಂಶಗಳು ಆಗ್ತಾ ಇದ್ದೀರಾ, ಮಳೆನೂ ಬರ್ತಾ ಇದೆ, ಇವೆಲ್ಲ ನಡೀತಾ ಇರೋದು ಸಾಮಾನ್ಯ. ಇದ್ರ ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಾಫಿ ಬೋರ್ಡ್ ನವರು, ಕಾಫಿ ಅಸೋಸಿಯೇಷನ್ ಅವರು ತಮಗೆ ಯಾವ ರೀತಿ ಈ ಮಣ್ಣ ಕಾಪಾಡಬೇಕು, ಯಾವ ರೀತಿ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬೇಕು ಅದನ್ನು ನಿಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನನ್ನ ಕೆಲವು ಒಂದು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ತಾವೆಲ್ಲರೂ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಮಣ್ಣು ಮಾದರಿನ ತಗೊಂಡು ಸಾಯಿಲ್ ಟೆಸ್ಟಿಂಗ್ ಫಲಿತಾಂಶ ತಿಳ್ಕೊಳ್ಳಕ್ಕೆ ಪ್ರೈವೇಟ್ ಲ್ಯಾಬ್ ಆಗ್ಲಿ ಅಥವಾ ಕಾಫಿ ರಿಸರ್ಚ್ ಸ್ಟೇಷನ್ ಚಟ್ಟಳಿ ಕಳಿಸ್ತಾ ಇದ್ದೀರಾ. ಆಮೇಲೆ ಅಲ್ಲಿಂದ ಫಲಿತಾಂಶ ಬಂದಾಗ ಅದರಲ್ಲಿ ಏನೇನು ವಿಚಾರಣೆ ಆ ಫಲಿತಾಂಶ ಗುರುತಿಸಿ ಅವರು ಕೆಲವು ರೆಕಮೆಂಡೇಶನ್ ಗಳನ್ನು ಕೊಡ್ತಾ ಇದಾರೆ. ಅದರ ಪ್ರಕಾರ ತಾವು ಪೋಷಕಾಂಶಗಳು 3 ಸಾರಿ, ಒಂದ್ ಪ್ರೀ ಬ್ಲಾಸಮ್ ಒಂದ್ಸತಿ, ಮತ್ತೆ ಪ್ರೀ ಮನ್ಸೂನ್ ಒಂದ್ಸತಿ, ಮತ್ತೆ ಪೋಸ್ಟ್ ಮನ್ಸೂನ್ ಗೆ ಸಾರ್ವಜನಿಕ ಪೊಟ್ಯಾಶು ಮತ್ತೆ ಫಾಸ್ಫರಸ್ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಮಣ್ಣು ಮಾದರಿ ತಗೊಳ್ಳುವಾಗ ಯಾವಾಗ ತಗೋಬೇಕು, ಹೇಗ್ ತಗೋಬೇಕು ಅನ್ನೋದು ಬಹಳ ಮುಖ್ಯ. ಹೆಚ್ಚಿನ ಜನ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಆ ಒಂದು ಮಣ್ಣು ಮಾದರಿ ತಗೊಳ್ಳಿಲ್ಲ, ಪರೀಕ್ಷೆ ಮಾಡಿ ಅದರಲ್ಲಿ ಬರುವಂತ ಫಲಿತಾಂಶ ಏನಿದೆಯೋ ಅದರ ಮೇಲೆ ನಾವು ಅದನ್ನ ನಿರ್ವಹಣೆ ಮಾಡಕ್ ಹೋದ್ರೆ ಅದರ ಫಲವತ್ತತೆ ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ. ದಯವಿಟ್ಟು ಮಣ್ಣು ಮಾದರಿ ಪ್ರತಿ ವರ್ಷ ಒಂದ್ಸತಿ ತಗೊಂಡು ಅದರಿಂದ ಫಲಿತಾಂಶ ಏನ್ ಬಂದಿದೆಯೋ ಅದರ ಆಧಾರದ ಮೇಲೆ ತಾವು ಪೋಷಕಾಂಶಗಳ ಬಳಕೆ ಮಾಡಿದ್ರೆ ಬಹಳ ಬಹಳ ಉತ್ತಮ. ಎರಡನೇ ವಿಚಾರ, ಮಣ್ಣು ಮಾದರಿ ಟೆಸ್ಟ್ ಮಾಡಿದಾಗ ಅಂದ್ರೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ತಮಗೆಲ್ಲ ಕೈಗೆ ಬಂದಾಗ ತಾವು ಆ ರಿಪೋರ್ಟ್ ನ ದಯವಿಟ್ಟು ಓದಬೇಕು. ಅದು ಓದಿದಾಗ ನಿಮ್ಗೆ ಮೊದಲನೇ ವಿಚಾರ ಏನು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ರಸಸಾರ ಅಂದ್ರೆ pH, ತಮ್ಮ ಮಣ್ಣಲ್ಲಿ pH ಎಷ್ಟಿದೆ ಅನ್ನೋದು ಒಂದು ವಿಚಾರನೆ ಅಲ್ಲಿ ತಿಳಿಸ್ಕೊಡ್ತಾರೆ. ನಾವು ರಕ್ತ ಪರೀಕ್ಷೆ ಕೊಟ್ಟಾಗ ಬರ್ತಕ್ಕಂತ ಒಂದು ಫಲಿತಾಂಶದ ಮೇಲೆ ನಮ್ಮ ಆರೋಗ್ಯ ಹೇಗೆ ಆ ಡಾಕ್ಟರ್ ಗುರುತು ಮಾಡ್ತಾರ ಅದೇ ರೀತಿಯಲ್ಲಿ ಈ pH ಅಷ್ಟೇ ಸೂಕ್ಷ್ಮ, ಮಣ್ಣ ಆರೋಗ್ಯದ ಬಗ್ಗೆ ಅಷ್ಟು ವಿಚಾರಗಳನ್ನು ತಿಳಿಸ್ಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ ಈ ನಮ್ಮ ಕೂರ್ಗ ಮಣ್ಣು ಸಾಮಾನ್ಯವಾಗಿ 6ಕ್ಕಿಂತ ಕಮ್ಮಿ ಇರುವಂತ ಮಣ್ಣು, ಇದು 5.5, ಕೆಲವು 4.5, 6.5. ನಮ್ಗೆಲ್ಲ ಗೊತ್ತಿದಂಗೆ pH ಕಾಫಿ ಬೆಳೆಯೋದಕ್ಕೆ 6.2-6.5 ಇದ್ರೆ ಬಹಳ ಬಹಳ ಒಳ್ಳೇದು. ಆದ್ರೆ ಹೆಚ್ಚಿನ ಜನ ನಾನು ಓಡಾಡಿದ್ದು ಮತ್ತೆ ಮಣ್ಣು ಮಾದರಿ ಪರೀಕ್ಷೆ ಮಾಡಿದ್ರಲ್ಲಿ ನೋಡಿದಾಗ 5.5 ಅಂತೂ ಸಾಮಾನ್ಯ, 5.5 ಸಾಮಾನ್ಯ. ಇಂಥ ಪರಿಸ್ಥಿತಿಯಲ್ಲಿ ಅಥವಾ 4 ಇದ್ರಲ್ಲಿ ನಾವು ಅದು ಹುಳಿ ಮಣ್ಣು ಅಂತ ಹೇಳ್ತೀವಿ ಅಥವಾ ಅಸಿಡಿಕ್ ಸಾಯಿಲ್ ಅಂತ ಹೇಳ್ತೀವಿ, ಇದು ಸಾಮಾನ್ಯ ವಿಚಾರ. ಇದಕ್ಕೆ ತಾವೆಲ್ಲ ನಾವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಾವೆಲ್ಲ ಸುಮ್ಮನೆ ಹಾಕ್ತಾ ಇದ್ದೀರಾ. ನಮ್ಮ ಕಾಫಿ ರಿಸರ್ಚ್ ಸ್ಟೇಷನ್ ಹೇಳಿದಂಗೆ ಪ್ರತಿ 2 ವರ್ಷ ಒಮ್ಮೆ ಅಥವಾ 3 ವರ್ಷ ಒಮ್ಮೆ ಮಾಡ್ತಾ ಇದ್ದೀರ. ಇದು ಸರಿನೋ ತಪ್ಪೋ ಅನ್ನೋದು ಅದರ ಬಗ್ಗೆ ನಾನು ತಮಗೆ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ನಾವು pH ಬಗ್ಗೆ ಗಮನ ಕೊಡ್ಲೇಬೇಕು. ಆ pH ಎಷ್ಟಿದೆ ಅನ್ನೋ ತಿಳ್ಕೊಂಡು ಅದರ ಆಧಾರದ ಮೇಲೆ ಮಿಕ್ಕಿದ್ದು ಏನೇನ್ ಮಾಡಬಹುದು ಅನ್ನೋದನ್ನು ನಾವು ಗಮನ ಕೊಡಬೇಕು. ಎರಡನೇದಾಗಿ pH ಆದ್ಮೇಲೆ EC ಅಂತ ಒಂದು ಕರಗುವ ಲವಣಾಂಶ, ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕೂರ್ಗ್ ಮಣ್ಣಲ್ಲಿ ಏನಂದ್ರೆ ಕರಗುವ ಲವಣಾಂಶ ಅಥವಾ EC 1ಕ್ಕಿಂತ ಕಡಿಮೆ ಇರುತ್ತೆ. ಅಂದ್ರೆ 1ಕ್ಕಿಂತ ಕಡಿಮೆ ಇರಲೇಬೇಕು, ಅಂದ್ರೆ ಉಪ್ಪಿನ ಅಂಶ ಕಮ್ಮಿ ಅಂತ ಅರ್ಥ. ಉದಾಹರಣೆಗೆ ಹೇಳೋದಾದ್ರೆ ನಾವು ಧಾರವಾಡ ಅಥವಾ ಕಪ್ಪು ಮಣ್ಣು ತಗೊಂಡ್ರೆ ಖಂಡಿತ ಅದು 1ಕ್ಕಿಂತ ಹೆಚ್ಚಿಗಿರುತ್ತೆ. ಸಾಮಾನ್ಯ 1ಕ್ಕಿಂತ ಕಮ್ಮಿ ಇರಬೇಕು. ಅದೇ ರೀತಿಯಲ್ಲಿ ಇಡೀ ಕೂರ್ಗಲ್ಲಿ ಆ ಲವಣಾಂಶ ಬಹಳ ಕಮ್ಮಿ ಇದೆ, ಒಳ್ಳೇದನ್ನು ಕೂಡ. ಮುಂದಕ್ಕೆ ಪೋಷಕಾಂಶಗಳ ಬಗ್ಗೆ ಮಾತಾಡಬೇಕಾದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಇಂಗಾಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕೂರ್ಗ್ ಎಲ್ಲಾ ಮಣ್ಣಲ್ಲಿ 1ಕ್ಕಿಂತ ಹೆಚ್ಚಿದೆ, ಅದು ಬಹಳ ಉತ್ತಮ. 0.75ಕ್ಕಿಂತ ಹೆಚ್ಚಿಗಿದ್ರೆ ಬಹಳ ಉತ್ತಮ. ಕೆಲವು ಮಣ್ಣಲ್ಲಿ 4% ತನಕನೂ ಇದೆ. ಬಹಳ ಬಹಳ ಒಳ್ಳೆಯ ಒಂದು ವಿಚಾರ ಇದು. ಆರ್ಗ್ಯಾನಿಕ್ ಮ್ಯಾಟರ್, ಸಾವಯವ ವಸ್ತು ಹೆಚ್ಚಿಗೆ ಇದ್ದಷ್ಟು ಆ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಅಂದ್ರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಸಾವಯವ ವಸ್ತುನೇ ಸೂಕ್ಷ್ಮ ಜೀವಾಣುಗಳಿಗೆ ಒಂದು ಆಹಾರ. ಸೊ ಸಾವಯವ ವಸ್ತು ಹೆಚ್ಚಿದ್ದಷ್ಟು ಸೂಕ್ಷ್ಮ ಜೀವಾಣುಗಳು ಚೆನ್ನಾಗಿ ಅಲ್ಲಿ ಬೆಳೆಯುತ್ತೆ, ಗಿಡಕ್ಕೆ ಬೇಕಾಗಿರುವ ಪೋಷಕಾಂಶಗಳು ನೀಡುತ್ತೆ. ಸಾವಯವ ವಸ್ತುನ ಕರಗಿಸಿ ಅದನ್ನ ಆಹಾರವಾಗಿ ತಿಂದು ಅದರಲ್ಲಿ ಇರುವಂತ ಪೋಷಕಾಂಶಗಳು, 16 ಪೋಷಕಾಂಶಗಳು ಇರುವಂತದನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಗಿಡಗಳಿಗೆ ಉತ್ತಮವಾಗಿ ಅದನ್ನು ಹೀರ್ಕೊಳ್ಳೋ ಒಂದು ಏರ್ಪಾಡನ್ನು ಮಾಡುತ್ತೆ ಈ ಜೀವಾಣುಗಳು. ರಸಸಾರ ಮತ್ತು ಲವಣಾಂಶ ಹೇಳ್ತಾ ಇದ್ರಿ, ಮತ್ತೆ ಇಂಗಾಲದ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಇದಕ್ಕೆ ಪೂರಕವಾಗಿ ತಾವು ಹೇಳ್ತಾ ಇದ್ರಿ ಸುಣ್ಣವನ್ನ ಹಾಕೋದು ಮತ್ತೆ ಇತರೆ ಪದಾರ್ಥಗಳನ್ನ ಬಳಕೆ ಮಾಡೋದು. ರಸಸಾರ ಬಗ್ಗೆ ಹೇಳಿದಾಗ 6ಕ್ಕಿಂತ ಕಮ್ಮಿ ಇರುವಂತ pH ಬಗ್ಗೆ ತಮಗೆ ತಿಳಿಸ್ತಾ ಇದೆ. ಇವಾಗ 5 ಮತ್ತೆ 4 ಬಂದಾಗ ನಮ್ಗೆ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವ ತರದ್ದು ಲವಣಾಂಶ ಏನೇನಿದೆ ಆ ಮಣ್ಣಲ್ಲಿ ಅಂತ ಹೇಳಿದಾಗ ಅಲ್ಯೂಮಿನಿಯಂ ಮತ್ತೆ ಅಯನ್ ಅನ್ನೋ ಒಂದು ಅಂಶ ಹೆಚ್ಚಿಗಿದೆ ಅಂತ ಅರ್ಥ. ಹೆಚ್ಚಿಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಣ್ಣಲ್ಲಿ ಈ ಅಲ್ಯೂಮಿನಿಯಂ ಒಂದು ಮಾಲಿಕ್ಯೂಲ್ ಬಂದು ಮಣ್ಣಿನಲ್ಲಿ ಇರುವಂತ ನೀರಿನ ಜೊತೆಗೆ ಮಿಶ್ರಣ ಆಗಿ ಅದು ಒಂದು ಬಂದು 3 ಹೈಡ್ರೋಜನ್ ಅಯಾನ್ ನ ಬಿಡುಗಡೆ ಮಾಡಿ ಮಣ್ಣನ್ನ ಮತ್ತೆ ಅಸಿಡಿಟಿನ ಹೆಚ್ಚಿಗೆ ಮಾಡುತ್ತೆ. ಅಂದ್ರೆ 4.5 ಇದನ್ನ 10 ಹತ್ರ 3 ತನಕನು ಕಡಿಮೆ ಮಾಡೋ ಒಂದು ಸಂದರ್ಭ ಇದೆ. ಅದೇ ರೀತಿಯಲ್ಲಿ ಕಮ್ಮನ ಬಂದು ಅದೇ ಫೆರಿಕ್ ಅಯಾನ್ ಅಂತ ಏನ್ ಹೇಳ್ತೀವಿ ಅದನ್ನು 3 ಹೈಡ್ರೋಜನ್ ರಿಲೀಸ್ ಮಾಡುತ್ತೆ. ಹಾಗಾಗಿ ಅಲ್ಯೂಮಿನಿಯಂ ಮತ್ತು ಅಯಾನ್ ಎರಡು ಸೇರಿದಾಗ ರಸಸಾರ ಅಥವಾ pH ಅತಿ ಕಡಿಮೆ ಆಗುತ್ತೆ. ಅತಿ ಕಡಿಮೆ ಆದಾಗ ತೊಂದರೆಗಳು ಏನೇನು ಉಂಟ ಆಗುತ್ತೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಪಿಎಚ್ ಕಮ್ಮಿ ಇದ್ದಾಗ ಗಿಡಕ್ಕೆ ಬೇಕಾಗಿರುವಂತ 16 ಪೋಷಕಾಂಶಗಳಲ್ಲಿ ಮುಖ್ಯವಾಗಿ ಸಾರ್ವಜನಿಕ, ರಂಜಕ ಮತ್ತು ಪೊಟ್ಯಾಶ್, ಇದು ಏನಾಗುತ್ತೆ ಅನ್ನೋ ಆ ಸಮಸ್ಯೆ ಬಗ್ಗೆ ಮಾತಾಡೋಣ. ಅದೇ ಮುಖ್ಯವಾಗಿ ಆರೋಗ್ಯ ಕಾರಣ, ಮಣ್ಣಿನ ಆರೋಗ್ಯಕ್ಕೆ ಕಾರಣ. ಪಿಎಚ್ ಕಡಿಮೆ ಇದ್ದಾಗ ಆಸಿಡಿಕ್ ಅಂತ ನಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇದಕ್ಕೆ ನಾವು ಈ ಸಾರ್ವಜನಿಕ ನೈಟ್ರೋಜನ್ ಏನಾಗುತ್ತೆ ಅಂತ ಹೇಳಿದ್ರೆ, 4 ಅಥವಾ 5 ಪಿಎಚ್ ಅಲ್ಲಿ ಸೂಕ್ಷ್ಮ ಜೀವಾಣುಗಳ ಬಗ್ಗೆ ನಾನು ಮಾತಾಡಿದೆ. ಈ 4 ಪಿಎಚ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹೆಚ್ಚಾಗಿ ನಮಗೆ ಇರಬೇಕಾಗಿರೋ ಜೀವಾಣುಗಳು ಬ್ಯಾಕ್ಟೀರಿಯಾ ಇರಬೇಕು. ಪಿಎಚ್ ಕಡಿಮೆ ಆದಾಗ ಈ ಬ್ಯಾಕ್ಟೀರಿಯಾದ ಅಂಶ ಅಥವಾ ಬ್ಯಾಕ್ಟೀರಿಯಾನ ಚಟುವಟಿಕೆ, ಆಕ್ಟಿವಿಟಿ ಏನ್ ಹೇಳ್ತೀವಿ, ಅದು ತೀವ್ರವಾಗಿ ಕಮ್ಮಿ ಆಗುತ್ತೆ ಅಥವಾ ಕುಂಠಿತವಾಗುತ್ತೆ. ಬ್ಯಾಕ್ಟೀರಿಯಾ ಕಡಿಮೆ ಆಗಿ ಫಂಗಸ್ ಹೆಚ್ಚಿಗೆ ಆಗುತ್ತೆ, ಅಂದ್ರೆ ಶಿಲೇಂದ್ರ ರೋಗಗಳು ಬರೋದು ಇದೇ ಕಾರಣದಿಂದಾನೆ. ಸೊ ಪಿಎಚ್ ಕಮ್ಮಿ ಇದ್ದಾಗ ಫಂಗಸ್ ಅಥವಾ ಶಿಲೇಂದ್ರಗಳು ಹೆಚ್ಚಿಗೆ ಆಗುತ್ತೆ, ಹಾಗಾಗಿ ಕೊಳೆ ರೋಗ ಮತ್ತೆ ಬೇರೆ ರೋಗಗಳು ಹೆಚ್ಚಾಗಿ ಕಂಡು ಬರುತ್ತೆ ನಮ್ಮ ಕೂರ್ಗ್ನ ಮಣ್ಣಲ್ಲಿ. ಮುಖ್ಯವಾಗಿ 6.2-6.5 ನಾವು ಸತತವಾಗಿ ಮೇಂಟೈನ್ ಮಾಡಿದ್ರೆ ಅಥವಾ ಸತತವಾಗಿ ಆ ಪಿಎಚ್ ಇದ್ರೆ ನಮಗೆ ಒಳ್ಳೇದು. 6.2 ಮತ್ತೆ 6.5 ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅದರ ಬಗ್ಗೆ ಮತ್ತೆ ಮುಂದಕ್ಕೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಅಸಿಡಿಕ್ ಪಿಎಚ್ ನ ಬಗ್ಗೆ ರಂಜಕದ ಸಂಬಂಧಪಟ್ಟಿದ್ದ ಅಂದಾಗಿ ನೋಡಿದಾಗ, ಕಾಫಿ ಸಂಶೋಧನೆ ಚಿಕ್ಕಮಂಗ್ಳೂರಲ್ಲಿ ಏನ್ ಮಾಡಿದ್ರು ಅಂದ್ರೆ, ಕೂರ್ಗಲ್ಲಿ ಸಾಕಷ್ಟು ಸುಮಾರು ಎಸ್ಟೇಟಿಂದ ಮಣ್ಣು ಮಾದರಿ ತಗೊಂಡ್ಬಿಟ್ಟು ಪರೀಕ್ಷೆ ಮಾಡಿದ್ರು. ಸುಮಾರು 3,000 ಮಣ್ಣು ಮಾದರಿನ ತಗೊಂಡು ಪರೀಕ್ಷೆ ಮಾಡಿದಾಗ ನಮ್ಗೆ ಏನ್ ಕಂಡು ಬಂದು ಅಂತಂದ್ರೆ, ಅವೈಲಬಲ್ ಫಾಸ್ಫರಸ್ ಅಂದ್ರೆ ದೊರಕುವ ಒಂದು ರಂಜಕ, ಮತ್ತೆ ಟೋಟಲ್ ಫಾಸ್ಫರಸ್ ಅಂದ್ರೆ ಅಲ್ಲಿ ಉಳಿದಿರೋ ರಂಜಕ ಯಾವ ಪ್ರಮಾಣದಲ್ಲಿ ಇದೆ ಅಂತ ಅವರು ಮಾಡಿದಾಗ, 80 ಮಾಡಿದ್ರು, ಮತ್ತೆ 90 ಮಾಡಿದ್ರು, 2000 ಮಾಡಿದ್ರು, ಅಂದ್ರೆ ಪ್ರತಿ 10 5,000 ಮಣ್ಣನ್ನ ಪರೀಕ್ಷೆ ಮಾಡಿದಾಗ ಅವ್ರಿಗೆ ಏನ್ ಕಂಡು ಬಂತು ಅಂದ್ರೆ, ಪಿಎಚ್ ನ ಅಂಶ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಕಮ್ಮಿ ಆಗ್ತಾ ಹೋದಾಗ ಈ ಅವೈಲಬಲ್ ಫಾಸ್ಫರಸ್ ಅಂದ್ರೆ ದೊರೆಯುವಂತ ರಂಜಕ ಮತ್ತೆ ಟೋಟಲ್ ಫಾಸ್ಫರಸ್ ನ ಅಂಶ ತೀವ್ರವಾಗಿ ಹೆಚ್ಚಾಗ್ತಾ ಇದೆ. ಅಂದ್ರೆ ಹಾಕಿರೋ DAP ಅಥವಾ ಹಾಕಿರೋ ರಾಕ್ ಫಾಸ್ಫೇಟ್ ಅವೆಲ್ಲ ಹಾಕಿರೋದು ಎಲ್ಲಾನು ಏನಾಗ್ತಾ ಇದೆ, ಅಲ್ಲಿ ಅಲ್ಯೂಮಿನಿಯಂ ಮತ್ತೆ ಅಯನ್ ಇರೋ ಕಾರಣ ಇದು ಏನ್ ಮಾಡುತ್ತೆ ಅಂದ್ರೆ, ಅಲ್ಲಿನ ರಂಜಕವನ್ನು ಹಿಡಿದಾಕಿರುತ್ತೆ. ಅಂದ್ರೆ ಫಾಸ್ಫರಸ್ ಫಿಕ್ಸೇಷನ್ ಅನ್ನೋದು ಅದು ನಡ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಏನ್ ಕಂಡು ಬಂತು ಅಂತ ಹೇಳಿದ್ರೆ, ನಾನು ಇದೇ ರೀತಿ ಸ್ಯಾಂಪಲ್ಸ್ ತಗೊಂಡು ಮಾಡಿದಾಗ, ನಿಮ್ಮ ಟೋಟಲ್ ಫಾಸ್ಫರಸ್ ನ 4,000 to 6,000 PPM ಅಂದ್ರೆ ಇದನ್ನ ಹತ್ತತ್ರ ನಿಮ್ಗೆ 8,000 kg ಅಷ್ಟು ನಿಮ್ಗೆ ಫಾಸ್ಫರಸ್ ಅಂದ್ರೆ ರಂಜಕ ನಿಮ್ಮ ಮಣ್ಣಲ್ಲಿ ಅಡಗಿದೆ. ಇದು ಎಲ್ಲಿಂದ ಬಂತು? ಬೇರೆ ಕಡೆಯಿಂದ ಬಂದಿಲ್ಲ, ತಾವುಗಳು ಹಾಕಿರೋ DAP, ತಾವುಗಳು ಹಾಕಿರೋ ರಾಕ್ ಫಾಸ್ಫೇಟ್ ಇಂದ ಬಂತು. ಆ ರಾಕ್ ಫಾಸ್ಫೇಟ್ ಅಥವಾ DAP ಏನಾಯ್ತು, ಈ ಅಲ್ಯೂಮಿನಿಯಂ ಮತ್ತೆ ಅಯಾನ್ ಎರಡು ಸೇರಿಬಿಟ್ಟು ಅದನ್ನ ಕೂತು ಇಟ್ಕೊಂಡು ಇಟ್ಟಿದೆ, ಅದೇ ಫಿಕ್ಸ್ ಆಗಿದೆ. ಇದರ ಬಗ್ಗೆ ತಮಗೆ ತಿಳಿಸೋದು ಏನಂತ ಹೇಳಿದ್ರೆ, ತಾವು ದಯವಿಟ್ಟು ಪರೀಕ್ಷೆ ಮಾಡಿದಾಗ ಎಷ್ಟು ರಂಜಕ ಮತ್ತೆ ಸಾರ್ವಜನಿಕ ಎಷ್ಟಿದೆ ಅಂತ ತಾವು ನೋಡಿಕೊಂಡು ಅದರ ಆಧಾರದ ಮೇಲೆ ನೀವು ಕಡಿಮೆ ಮಾಡಿ ಹಾಕುವಾಗ, ಒಂದು ಬ್ಯಾಗ್ ಬದಲು ಅಥವಾ 2 ಒಂದು ಬ್ಯಾಗ್ ಹಾಕಿ, ಒಂದು ಬ್ಯಾಗ್ ಬದಲು 1/2 ಹಾಕಿದ್ರೆ ಎರಡು ರೀತಿಯಿಂದ ಒಳ್ಳೇದು. ಒಂದು, ಮಣ್ಣಿನ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಎರಡನೇದು ತಮಗೆ ಲಾಭದಾಯಕನೂ ಆಗುತ್ತೆ. ಮೂರನೇದು ಏನಂತ ಹೇಳಿದ್ರೆ, ನೀವು ಅಲ್ಲಿ ಹಾಕೋದು ಖಂಡಿತ ಪ್ರಯೋಜನನೇ ಇಲ್ಲ, ಆ ಗಿಡಗಳಿಗೆ ಹೀರ್ಕೊಳ್ಳೋ ಒಂದು ಶಕ್ತಿನೂ ಇರೋದಿಲ್ಲ. ಸಾರ್ವಜನಿಕ ಬಂದು ಮಳೆ ನೀರಲ್ಲಿ ಕೊಚ್ಕೊಂಡೋಗುತ್ತೆ, ಜೊತೆಗೆ ಈ ರಂಜಕ ಏನಾಗುತ್ತೆ ಅಲ್ಲಿ ಫಿಕ್ಸೇಷನ್ ಆಗುತ್ತೆ. ಆ ರೀತಿ ನೀವು ಫಲಿತಾಂಶದಿಂದ ನೀವು ಖಂಡಿತ ಎಷ್ಟು ಕಡಿಮೆ ಮಾಡಬಹುದು ಅಷ್ಟೊಂದು ಕಡಿಮೆ ಮಾಡಿ. ಎರಡನೇ ವಿಚಾರ ಅಂತ ಹೇಳಿದ್ರೆ, ಅಲ್ಲಿ ಫಿಕ್ಸ್ ಆಗಿರೋ ಫಾಸ್ಫರಸ್ ನ ತಾವು ಬಿಡುಗಡೆ ಮಾಡಬೇಕಾದ್ರೆ, ಒಂದೇ ಒಂದು ಸಣ್ಣ ಪ್ರಮಾಣದಲ್ಲಿ ತಾವು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಫಂಗಸ್ ಅಥವಾ ಸೂಕ್ಷ್ಮ ಜೀವಾಣುಗಳು, ಫಾಸ್ಫರಸ್ ಬಿಡುಗಡೆ ಮಾಡುವಂತ ಜೀವಾಣುಗಳನ್ನ ತಾವು ಬಳಕೆ ಮಾಡಿದ್ರೆ ಬಹಳ ಬಹಳ ಉತ್ತಮ. ಅಂದ್ರೆ DAP 1,900 ಇತ್ತು, ಅದು 1,200 ಆಗಿದೆ. ತಾವು ಖರ್ಚನ ಖಂಡಿತ ಕಡಿಮೆ ಮಾಡಬಹುದು, ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು. ಇನ್ನೊಂದು ವಿಚಾರ ಪಿಎಚ್ ಬಗ್ಗೆ ಹೇಳೋದಾದ್ರೆ, ಪಿಎಚ್ ಕಮ್ಮಿ ಇದ್ದಾಗ ಇನ್ನೊಂದು ಅರ್ಥ ಏನ್ ಬರುತ್ತೆ ಅಂದ್ರೆ, ಅಲ್ಲಿನ ಬೇಸ್ ಸ್ಯಾಚುರೇಷನ್ ಅಥವಾ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ನ ಪ್ರಮಾಣ ತೀವ್ರವಾಗಿ ಕಡಿಮೆ ಆಗಿದೆ. ಸಾಮಾನ್ಯವಾಗಿ ಕೂರ್ಗ್ ಮಣ್ಣಲ್ಲಿ ಅಥವಾ ಕಾಫಿ ಬೆಳೆಯುವ ಮಣ್ಣಲ್ಲಿ ಮಿನಿಮಮ್ ಏನಂದ್ರೆ 1000 PPM ಇರಬೇಕು. ಅದನ್ನ ಕ್ರಿಟಿಕಲ್ ಲಿಮಿಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಅಷ್ಟು ಇರಲೇಬೇಕು. ಮೆಗ್ನೀಷಿಯಂ 375 PPM ಇರಲೇಬೇಕು. ಈ ಕ್ಯಾಲ್ಸಿಯಂ ನ ಅಂಶ 2500 PPM ಗಿಂತ ಹೆಚ್ಚಿದ್ರೆ ಬಹಳ ಬಹಳ ಉತ್ತಮ. ಜೊತೆಗೆ ಮೆಗ್ನೀಷಿಯಂ ನ ಪ್ರಮಾಣ 500 PPM ಇದ್ರೆ ಬಹಳ ಉತ್ತಮ. ಆದ್ರೆ ನಮ್ಮ ಕೂರ್ಗ್ ಮಣ್ಣಲ್ಲಿ ಸುಮಾರು ತೋಟದಲ್ಲಿ ಇದು ಸಾಮಾನ್ಯವಾಗಿ ಇದು ಇರೋದಿಲ್ಲ. ಅಂದ್ರೆ ಇದು ಇಲ್ಲದೆ ಕಾರಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬೇಸ್ ಸ್ಯಾಚುರೇಷನ್ ನ ಅಂಶ ತೀವ್ರ ಕಮ್ಮಿ ಇದೆ. ಜೊತೆಗೆ ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ, ಈ ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇದು ನಮ್ಮ ಹೃದಯ ಹೆಂಗ್ ಹೊಡಿಯುತ್ತೆ 72 ಸತಿ ಹೊಡಿಬೇಕು ಅದೇ ರೀತಿ ಅಷ್ಟೇ ಬಹಳ ಮುಖ್ಯವಾಗಿ ನಮ್ಮ ಮಣ್ಣಿಗೆ. ಈ ಸಿನೂ 12ಗಿಂತ ಬಹಳ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಇದು ಸಾಮಾನ್ಯವಾಗಿ 12-15 ಇದ್ದ ಅಥವಾ ಇನ್ನೂ ಹೆಚ್ಚಿಗಿದ್ರೆ ಅಷ್ಟೇ ಒಳ್ಳೇದು. ಇದು ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕಮ್ಮಿ ಇರೋದ್ರಿಂದ ಇದು ಆಗ್ತಾ ಇದೆ. ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂದ್ರೆ ಲಘು ಪೋಷಕಾಂಶಗಳು. ಲಘು ಪೋಷಕಾಂಶಗಳು ಸಾಮಾನ್ಯವಾಗಿ ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ಬೋರಾನ್, ನಿಕಲ್, ಇದೆಲ್ಲಾನು ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಇದು ಸಣ್ಣ ಪ್ರಮಾಣದಲ್ಲಿ ಬೇಕಾಗಿದೆ ಗಿಡಕ್ಕೆ. ಈ ಕೂರ್ಗ್ ಮಣ್ಣಲ್ಲಿ ನಮ್ಗೆ ನಾವು ನೋಡಿದ್ದು ಏನಂತ ಹೇಳಿದ್ರೆ 2 ಈ ಲಘು ಪೋಷಕಾಂಶ ಹೆಚ್ಚಾಗಿ ಕಂಡು ಬಂತು. 1 ಕಬ್ಬಿಣ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ, ಮತ್ತೆ ಮ್ಯಾಂಗನೀಸ್, ಇದು 2 ಬಹಳ ಬಹಳ ಹೆಚ್ಚಾಗಿದೆ. ಆದ್ರೆ ಜಿಂಕ್ ಮತ್ತೆ ಬೋರಾನ್ ಬಹಳ ಕಡಿಮೆ ಇದೆ. ಹಾಗಾಗಿ ಲಘು ಪೋಷಕಾಂಶಗಳು ರೆಕಮೆಂಡೇಶನ್ ಮಾಡಿದಾಗ ತಾವುಗಳೆಲ್ಲ ಕೂರ್ಗಲ್ಲಿ ಜಿಂಕ್ ಸಲ್ಫೇಟ್ ಮತ್ತೆ ಬೋರಾಕ್ಸ್ ಅಥವಾ ಬೋರಿಕ್ ಆಸಿಡ್ ಬಳಕೆ ಮಾಡಿದ್ರೆ ಬಹಳ ಬಹಳ ಉತ್ತಮ. ಫೆರಸ್ ಸಲ್ಫೇಟ್ ಹಾಕಕ್ ಹೋಗ್ಬೇಡಿ, ಮ್ಯಾಂಗನೀಸ್ ಸಲ್ಫೇಟ್ ದಯವಿಟ್ಟು ಹಾಕಕ್ ಹೋಗ್ಬೇಡಿ, ಜೊತೆಗೆ ಕಾಪರ್ ಸಲ್ಫೇಟ್ ದಯವಿಟ್ಟು ಹಾಕಕ್ ಹೋಗ್ಬೇಡಿ. ಯಾಕೆಂದ್ರೆ ತಾವೆಲ್ಲೂ ಬೋರ್ಡೋ ಮಿಕ್ಸ್ಚರ್ ಅಲ್ಲಿ ಕಾಪರ್ ನ ಅಂಶ ಖಂಡಿತ ಇರುತ್ತೆ. ಹಾಗಾಗಿ ದಯವಿಟ್ಟು ಬೋರ್ಡೋ ಮಿಕ್ಸ್ಚರ್ ನ ಬಳಕೆ ಮಾಡೋದ್ರಿಂದ ಕಾಪರ್ ಸಲ್ಫೇಟ್ ಹಾಕಕ್ ಹೋಗ್ಬೇಡಿ. ಬರೀ ಜಿಂಕ್ ಸಲ್ಫೇಟ್ ಅಥವಾ ಬೋರಾಕ್ಸ್ ಇದು 2 ಹಾಕಿದ್ರೆ ಒಳ್ಳೇದು. ಜಿಂಕ್ ಸಲ್ಫೇಟ್ 20-25 kg 1 ಎಕರೆಗೆ, ಮತ್ತೆ ಬೋರಾನ್ ಅಥವಾ ಬೋರಾಕ್ಸ್ 5 kg 1 ಎಕರೆಗೆ ಹಾಕಿದ್ರೆ ಬಹಳ ಒಳ್ಳೇದು. ಮಣ್ಣಿನ ಫಲವತ್ತತೆ ಮತ್ತೆ ಮಣ್ಣಿನ ಉತ್ಪಾದಕತೆ ಅಂತ ನಾವು ಏನ್ ಹೇಳ್ತಾ ಇದೀವಿ, ಈ ರಸಸಾರಕ್ಕೂ ಇದನ್ನು ಸಂಬಂಧ ಬಹಳ ಹೆಚ್ಚಿದೆ. ರಸಸಾರ 3.5ಕ್ಕಿಂತ ಕಮ್ಮಿ ಇದ್ರೆ ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ 50% ಇಂದ ಬಹಳ ಕಡಿಮೆ ಆಗುತ್ತೆ. ಅಂದ್ರೆ ಕಾಫಿ ಇಳುವರಿ 50% ಕಮ್ಮಿ ಆಗುತ್ತೆ. ರಸಸಾರ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಅಂತ ಏನ್ ಹೇಳ್ತೇವಿ, 3.5ಕ್ಕಿಂತ ಕಮ್ಮಿ ಇದ್ದಾಗ. 3.5-4.5 ಇದ್ದಾಗ ಅಂದ್ರೆ ಅದು ಸ್ಟ್ರಾಂಗ್ಲಿ ಆಸಿಡಿಕ್. ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ 25-50% ಅಷ್ಟು ಕುಂಠಿತವಾಗಿ ಆಗುತ್ತೆ. ಇದೇ ರೀತಿ 5.5-6.5 ಬಂದಾಗ ಸ್ಲೈಟ್ಲಿ ಅಸಿಡಿಕ್ ಅಂತ ಹೇಳ್ತೀವಿ, ಇಲ್ಲಿಗೆ 10% ಅಷ್ಟು ಇಳುವರಿ ಕಡಿಮೆ ಆಗುತ್ತೆ. ಮತ್ತೆ 6.5 ಇದ್ದಾಗ ನಮಗೆ ಉತ್ಪಾದಕತೆ ಚೆನ್ನಾಗೂ ಆಗುತ್ತೆ. ಹಾಗಾಗಿ ಈ ರಸಸಾರದ ಬಗ್ಗೆ ಹೇಳೋದಾದ್ರೆ 2-6.5 ಮೇಂಟೈನ್ ಮಾಡ್ತಾ ಹೋದ್ರೆ ಇಳುವರಿ, ಮಣ್ಣಿನ ಆರೋಗ್ಯ ಮತ್ತೆ ಮಣ್ಣಿನ ಪೋಷಕಾಂಶಗಳು ಚೆನ್ನಾಗಿ ಅದನ್ನ ಕಾಪಾಡಬಹುದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ನಾವು 6.2-6.5 ಮೇಂಟೈನ್ ಮಾಡಬೇಕಾದಾಗ ನಮ್ಮ ಕಾಫಿ ರಿಸರ್ಚ್ ಸ್ಟೇಷನ್ ಅವರು ತಮಗೆ ಸುಣ್ಣದ ಬಳಕೆ ಬಗ್ಗೆ ಹೇಳಿರ್ತಾರೆ. ಪುಡಿ ಸುಣ್ಣದ ಬಗ್ಗೆ ಮಾತಾಡಿದ್ರೆ ಪುಡಿ ಸುಣ್ಣ ಬಹಳ ಆಗಿರ್ಬೇಕು. ಎರಡನೇ ವಿಚಾರ ಅಂದ್ರೆ ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಅಂತ ಏನ್ ಹೇಳ್ತಾರೆ ಅಂದ್ರೆ ಈ ರಸಸಾರವನ್ನು ಸರಿಪಡಿಸೋ ಒಂದು ಗುಣಮಟ್ಟ 80% ಇರಬೇಕು. ಜೊತೆಗೆ ಪುಡಿ ಸುಣ್ಣ ಬಳಕೆ ಮಾಡಿದಾಗ 15 ದಿವಸ ಬಿಡಬೇಕು, ಮತ್ತೆ ಬೇರೆ ಗೊಬ್ಬರಗಳು ಹಾಕುತ್ತೆ. ಮತ್ತೆ ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಅಂದ್ರೆ ಪುಡಿ ಸುಣ್ಣ ಕ್ಯಾಲ್ಸಿಯಂ ಕಾರ್ಬನೇಟ್ ಇರುವಂತದ್ದು ಪ್ರಯೋಗ ಮಾಡ್ತಾರೆ, ಅಥವಾ ಡೋಲೋಮೈಟ್ ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತು ಮೆಗ್ನೀಷಿಯಂ ಕಾರ್ಬನೇಟ್ ಇದನ್ನ ಪ್ರಯೋಗ ಮಾಡ್ತಾರೆ. ಕೆಲವರು ಮಂಗಳೂರಲ್ಲಿ ಸಿಕ್ಕುವಂತ ಚಿಪ್ಪೆ ಸುಣ್ಣ ಅದನ್ನು ಪ್ರಯೋಗ ಮಾಡ್ತಾರೆ. ಕೆಲವರು ಭದ್ರಾವತಿಯಿಂದ ಪೇಪರ್ ಸ್ಲಜ್ ತಂದು ಅದನ್ನು ಪ್ರಯೋಗ ಮಾಡ್ತಾರೆ. ಆದ್ರೆ ಒಂದು ತಾವೆಲ್ಲ ಗಮನಿಸಬೇಕು ಅಂತ ಹೇಳಿದ್ರೆ ಸುಣ್ಣ ಖಂಡಿತ ಬಳಕೆ ಮಾಡಬೇಕು. 2 ವರ್ಷ 1 ಸತಿ ತಮಗೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಏನಿದೆ ಅನ್ನೋದು ದಯವಿಟ್ಟು ಟೆಸ್ಟ್ ಮಾಡಿದ್ರೆ ಬಹಳ ಒಳ್ಳೇದು. ಕೆಲವರು ಬೆಳ್ಳಗಿರೋದೆಲ್ಲಾನು ಸುಣ್ಣ ಅಂತ ಹಾಕೊಂಡು ಬಳಕೆ ಮಾಡ್ತಾ ಇದಾರೆ, ಆದ್ರೆ ಖಂಡಿತ ಅದರಲ್ಲಿ ಸುಣ್ಣದ ಅಂಶ ಇಲ್ಲ, ಕ್ಯಾಲ್ಸಿಯಂ ಅಂಶ ಬಹಳ ಕಮ್ಮಿ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಒಂದು ಹರಳ್ ರೂಪ ಸುಣ್ಣ ಅಂತ ಬಿಡುಗಡೆ ಆಗಿದೆ ನಮ್ಮ ದೇಶದಲ್ಲಿ ಮೊದಲನೇ ಬಾರಿ. ಇದು ಬಿಡುಗಡೆ ಮಾಡಿದವರು ತತ್ವ ಹೈಕ್ಯಾಲ್ ಅಂಡ್ ಕಾಂಪೌಂಡ್ಸ್ ಪ್ರೈವೇಟ್ ಲಿಮಿಟೆಡ್ ನ ಒಂದು ಸಂಸ್ಥೆ. ಇದರ ಡೈರೆಕ್ಟರ್ ಅಥವಾ ಇದನ್ನ ಕಂಡುಹಿಡಿದವರು ಅಥವಾ ಇದು ನಮ್ಮ ದೇಶಕ್ಕೆ ತಂದಿರೋರು ಅನೂಪ್ ಟ್ಯಾಂಡನ್ ಅಂತ. ಇದರ ಬಗ್ಗೆ ಒಂದು ಎರಡು ಮಾತುಗಳು ತಮಗೆ ತಿಳಿಸಬೇಕಾಗಿದೆ, ಬಹಳ ಮುಖ್ಯ. ಯಾಕಂದ್ರೆ ಇಷ್ಟುವರೆಗೂ ಈ ಪುಡಿ ಸುಣ್ಣದ ಬಗ್ಗೆ ಕ್ವಾಲಿಟಿ ಬಗ್ಗೆ ಟೆಸ್ಟ್ ಮಾಡೋದು ಬಹಳ ಕಷ್ಟನೂ ಕೂಡ, ಮತ್ತೆ ಕ್ವಾಲಿಟಿ ಮೆಟೀರಿಯಲ್ ಸಿಗ್ತಾ ಇದೆಯಾ ಅಂತ ಅದರ ಬಗ್ಗೆ ನಮ್ಮ ಕಾಫಿ ಬೆಳೆಗಾರರು ಕೂರ್ಗ್ ಅಲ್ಲಿ ಇರುವವರು ಅದನ್ನ ಗಮನ ಹೆಚ್ಚಿಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಪುಡಿ ಸುಣ್ಣ ಬಳಕೆ ಮಾಡಿದಾಗ ಕೆಲವು ಕಷ್ಟಗಳೂ ಇದೆ. ಅಂದ್ರೆ ಒಂದು, ಇದರ ಕ್ವಾಲಿಟಿ ಬಗ್ಗೆ ನಮ್ಗೆ ಹೇಗಿದೆ ಅನ್ನೋದು ಒಂದು ಗೊತ್ತಿಲ್ಲ. ಎರಡನೇದು, ಇದನ್ನು ಬಳಕೆ ಮಾಡಬೇಕಾದಾಗ ನಾವು ಬೆಳಗ್ಗೆ 6 ಗಂಟೆಯಿಂದ 9 ಅಥವಾ 10 ಗಂಟೆ ಸೂರ್ಯನ ಊಟ ಆದ್ಮೇಲೆ ನಾವು ಇದನ್ನು ಬಳಕೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಇದನ್ನ ಹಾಕುವಾಗ ಹಾಕೋರೆಲ್ಲ ಮುಖ ಮತ್ತೆ ಕೈಯೆಲ್ಲ ಮುಚ್ಕೊಂಡು ಬರಬೇಕಾಗಿದೆ. ಇದು ಹಾಕಿದಾಗ ಗಾಳಿಗೆ ಅರ್ಧ ಹೋಗುತ್ತೆ, ಮತ್ತೆ ಹಾಕಿದ ಸುಣ್ಣ ಮಣ್ಣ ಮೇಲೆ ಇದ್ದು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗೋ ಸಂದರ್ಭ ಇದೆ. ಮತ್ತೆ ಬಳಕೆ ಮಾಡಿದಾಗ ಬೆರಳ್ತಾ ಇದ್ದಾಗ ಸುಣ್ಣ ಅವರು ಮೈ ಮೇಲೆ ಬಿದ್ದಾಗ ಉರಿ ಹತ್ಕೊಳ್ಳುತ್ತೆ. ಹಾಗಾಗಿ ಈ ಪುಡಿ ಸುಣ್ಣ ಬಳಕೆ ಮಾಡೋದು ಬಹಳ ಕಷ್ಟನೂ ಕೂಡ. ಈ ಒಂದು ಹಿನ್ನೆಲೆಯಲ್ಲಿ ಈ ಹರಳು ಸುಣ್ಣ ಬಹಳ ಉತ್ತಮ. ಇದರ ಗುಣಮಟ್ಟಗಳು ಯಾವ ರೀತಿ ಇದೆ ಅಂತ ತಿಳಿದ್ರೆ, ಇದು ಸಾಮಾನ್ಯ ಗೊಬ್ಬರದಲ್ಲಿ ಅಂದ್ರೆ ಯೂರಿಯಾ ಮತ್ತೆ DAP ಜೊತೆಗೆ ಬೆರೆಸಬಹುದು, ಪ್ರಯೋಗ ಮಾಡಬಹುದು. ಎರಡನೇದು, ಬಳಕೆ ಮಾಡೋದು ಸುಲಭ. ಮೂರನೇದು ಏನಂದ್ರೆ ಗಾಳಿಗೆ ಹಾರೋದಿಲ್ಲ. ಮತ್ತೆ ನಾಲ್ಕನೇದು, ಈ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಬಿಡುಗಡೆ ಮಾಡಿ pH ನ ಅಥವಾ ರಸಸಾರವನ್ನು ಸತತವಾಗಿ ಮೇಂಟೈನ್ ಮಾಡೋ ಒಂದು ಕೆಪಾಸಿಟಿ ಇರುವಂತದ್ದು ಈ ಹರಳು ಸುಣ್ಣ. ಜೊತೆಗೆ ಏನಂದ್ರೆ ಕ್ಯಾಲ್ಸಿಯಂ ಅಲ್ಲ ಮತ್ತೆ ಮೆಗ್ನೀಷಿಯಂ ಜೊತೆಗೂ ಇದನ್ನ ಬಿಡುಗಡೆ ಮಾಡಿ ಗಿಡಕ್ಕೆ ನೀಡುತ್ತೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ನೀವು ಹರಳು ಸುಣ್ಣ ಅಥವಾ ಹರಳು ಡೋಲೊಮೈಟ್ ಪ್ರಯೋಗ ಮಾಡಿದ್ರೆ ಬಹಳ ಒಳ್ಳೇದು. ಸಾಮಾನ್ಯ ತಮ್ಗೆಲ್ಲ ಇಷ್ಟೊತ್ತಿಗೆ ಗೊತ್ತಿರಬೇಕು, ಇದರ ಹೆಸರು ಮಿನ್ ಶಕ್ತಿ ಅಂತ. ಈ ಮಿನ್ ಶಕ್ತಿ ಸುಣ್ಣ ಅಥವಾ ಡೋಲೊಮೈಟ್ ನ ಪ್ರಯೋಗ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಯಾವ ರೀತಿಯಿಂದ ಒಳ್ಳೇದು ಅಂತಂದ್ರೆ, ಒಂದು, ಸಂಸಾರವನ್ನು ಸತತವಾಗಿ 6.2-6.5 ತನಕ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಎರಡನೇದು, 6.2-5 ಮೇಂಟೈನ್ ಮಾಡಿದಾಗ ಎಲ್ಲಾ ಪೋಷಕಾಂಶಗಳು ಸಾರಜನಕ ರಂಜಕ ಪೊಟ್ಯಾಶ್ ಎಲ್ಲಾನು ಗಿಡಗಳಿಗೆ ಮತ್ತೆ ಲಘು ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಕಾಫಿ ಗಿಡ ಹೀರ್ಕೊಳ್ಳುತ್ತೆ. ಇಳುವರಿನೂ ಹೆಚ್ಚಿಗಾಗುತ್ತೆ, ಮತ್ತೆ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿನೂ ಹೆಚ್ಚಿಗಾಗುತ್ತೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಅಲ್ಲಿ ಸೂಕ್ಷ್ಮ ಜೀವಾಣುಗಳು ಅದರ ಕೆಲಸನೂ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ಆ ಗಿಡನು ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಇಳುವರಿನು ಚೆನ್ನಾಗಾಗುತ್ತೆ, ಮತ್ತೆ ಮಣ್ಣಿನ ಆರೋಗ್ಯನು ಒಳ್ಳೆಯ ರೀತಿಯಿಂದ ಕಾಪಾಡಬಹುದು. ಇದರ ಜೊತೆಗೆ 2 ವರ್ಷ ಅಥವಾ 3 ವರ್ಷದ ಒಮ್ಮೆ ನಾವು ಈ ಪುಡಿ ಸುಣ್ಣ ಬಳಕೆ ಮಾಡ್ತಾ ಇದೀವಿ. ಈ ಹರಳು ಸುಣ್ಣದ ಬಗ್ಗೆ ಬಂದಾಗ ನಮ್ಮ ಒಂದು ಶಿಫಾರಸು ಏನಂತ ಹೇಳಿದ್ರೆ, ಪ್ರತಿ ಸೀಸನ್ ಅಂದ್ರೆ ಪ್ರೀ ಮಾನ್ಸೂನ್ ಜೂನ್ ಜುಲೈ ಸಮಯದಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಒಂದು ಗಿಡಕ್ಕೆ 100 ಗ್ರಾಂ ಇಂದ 150 ಗ್ರಾಂ ಅಥವಾ 200 ಗ್ರಾಂ ರಸಸಾರ ಯಾವ ರೀತಿ ಇದೆಯೋ ಅದರ ಆಧಾರದ ಮೇಲೆ ಪ್ರತಿ 2 ಸೀಸನ್ ಅಲ್ಲಿ ಬಳಕೆ ಮಾಡಿದ್ರೆ ಸತತವಾಗಿ ರಸಸಾರವನ್ನು ಮೇಂಟೈನ್ ಮಾಡೋದು ಬಹಳ ಅಗತ್ಯ. ಅದನ್ನ ಮೇಂಟೈನ್ ಮಾಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಪುಡಿ ಸುಣ್ಣ 2 ವರ್ಷ ಒಂದ್ಸತಿ ಅಥವಾ 3 ವರ್ಷ ಒಮ್ಮೆ ಮಾಡಿದಾಗ ಈ pH ಏನಾಗುತ್ತೆ ಅಂತ ಹೇಳಿದ್ರೆ, ಹಾಕಿದ ವರ್ಷ ಸರಿಯಾದ ಪ್ರಮಾಣದಲ್ಲಿ 6.5 ಇದ್ದೇ ಇರುತ್ತೆ. ಬರೋ ವರ್ಷದಲ್ಲಿ ಈ pH ನ ಅಂಶ ಮತ್ತೆ ಕಮ್ಮಿ ಆದ್ರೆ ಏನೇನ್ ತೊಂದರೆಗಳು ಉಂಟಾಗುತ್ತೋ ಆ ತೊಂದರೆಗಳೆಲ್ಲರೂ ನಾವು ಕಾಣಬಹುದು. ಹಾಗಾಗಿ ಪ್ರತಿ ವರ್ಷ ಇಳಿದು ಮತ್ತೆ ಮೇಲಕ್ಕೆ ಬರೋದು, ಮತ್ತೆ ಇಳಿದು ಮತ್ತೆ ಮೇಲಕ್ಕೆ ಬರೋದು, ಈ ಒಂದು ಕಂಡು ಬರುತ್ತೆ. ಹಾಗಾಗಿ ಇದನ್ನ ಸರಿಪಡಿಸಬೇಕಾದ್ರೆ ಈ ಹರಳು ಸುಣ್ಣ ಅಥವಾ ಹರಳು ಡೊಲೊಮೈಟ್ ಪ್ರಯೋಗ ಮಾಡಿದಾಗ ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡಿದ್ರೆ ಆ ರಸಸಾರವನ್ನು ಸದಾ 6.2-6.5 ತನಕ ಸತತವಾಗಿ ಮೇಂಟೈನ್ ಮಾಡಿದ್ರೆ ಮಣ್ಣಿನ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ, ಇಳುವರಿನೂ ಚೆನ್ನಾಗಾಗುತ್ತೆ, ಸಾಯಿಲ್ ಫರ್ಟಿಲಿಟಿ ಅದೂ ಚೆನ್ನಾಗಾಗುತ್ತೆ, ಪೋಷಕಾಂಶಗಳು ದೊರೆಯೋದು ಖಂಡಿತ ಚೆನ್ನಾಗಾಗುತ್ತೆ. ಪ್ರತಿ ವರ್ಷ ನಾವು ಬಳಕೆ ಮಾಡ್ಕೋಬೇಕಾ ಡಾಕ್ಟರ್, ಹರಳು ರೂಪದ ಸುಣ್ಣವನ್ನ? ಹೌದು, ಪ್ರತಿ ವರ್ಷ ಅಥವಾ 3 ಸೀಸನ್ ಅಲ್ಲಿ ಹಾಕ್ತಾರೆ ನಮ್ಮ ಕಾಫಿ ಬೆಳೆಗಾರರು. ಅದನ್ನ ಜೂನ್ ಜುಲೈಯಲ್ಲಿ ಖಂಡಿತ ಹಾಕಿದ್ರೆ ಒಳ್ಳೇದು. ಮಳೆ ಬಂದ ನಂತರ ಸುಣ್ಣದ ಅಂಶ, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಕಮ್ಮಿ ಆಗುತ್ತೆ. ಹಾಗಾಗಿ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹಾಕಿದ್ರೆ ಇನ್ನೂ ಉತ್ತಮ. ಇದನ್ನ ಪ್ರತಿ ವರ್ಷ ಮಾಡಿದ್ರೆ ಒಳ್ಳೇದು. ಮತ್ತೆ pH ಚೆನ್ನಾಗಿ ಆಯ್ತು ಅಂದ್ರೆ ದಯವಿಟ್ಟು ಹಾಕಬೇಡಿ. ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಆ pH ನ ಮೇಂಟೈನ್ ಮಾಡೋದು ಬಹಳ ಅಗತ್ಯ. ವೆಚ್ಚದ ವಿಚಾರ ಹೇಳಿ, ಈಗ ನಮ್ಮ ಸಾದಾ ಸುಣ್ಣಕ್ಕೂ ಹರಳು ರೂಪದ ಸುಣ್ಣಕ್ಕೂ ಏನ್ ವ್ಯತ್ಯಾಸ ಅನಿಸುತ್ತೆ ಬೆಲೆ? ಪುಡಿ ಸುಣ್ಣ 2,000 ರೂಪಾಯಿ ಮತ್ತೆ 3,000 ರೂಪಾಯಿ ಕೆಲವು ಸತಿ 4,000 ರೂಪಾಯಿ ಒಂದು ಟನ್ಗೆ ಸಿಕ್ಕುತ್ತೆ. ಹರಳು ಸುಣ್ಣ 14 ರೂಪಾಯಿ, 18 ರೂಪಾಯಿ, 20 ರೂಪಾಯಿ ಒಂದು ಕೆಜಿಗೆ ಆಗುತ್ತೆ. ಇದೇ ವ್ಯತ್ಯಾಸ. ಆವಾಗ ನಮ್ಮ ಬೆಳೆಗಾರರಿಗೆ, ಸ್ವಾಮಿ ಇದು ಸಿಕ್ಕಾಪಟ್ಟೆ ಹೆಚ್ಚಿಗೆ ಆಯ್ತು ಅಂತ ಹೇಳ್ತಾರೆ. ಆದ್ರೆ ನೀವು ಬರೀ ಒಂದು ಬ್ಯಾಗ್ ಅಂದ್ರೆ ಒಂದು ಬ್ಯಾಗ್ ಮಿನ್ ಶಕ್ತಿ ಬಂದು 25 kg, ಎರಡು ಬ್ಯಾಗ್ ಅಂದ್ರೆ 50 kg, ಒಂದು ಟನ್ ಅಂದ್ರೆ 1000 kg. ನಾವು 150 gram ಅಥವಾ 200 gram ಲೆಕ್ಕದ ಪ್ರಕಾರ ನಮಗೆ 25 ಅಥವಾ 50 kg ದೊಳಗೆ ಕೆಲಸ ಆಗ್ಬಿಡುತ್ತೆ. ಆ ಒಂದು ದಿಶೆಯಲ್ಲಿ ನಾವು ವೆಚ್ಚ ನೋಡಿದಾಗ ಈ ಕೂಲಿನೂ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಗೊಬ್ಬರದ ಜೊತೆಗೆ ಇದನ್ನು ಸೇರಿಸಿ ಅಂತ ನಾವು ಹೇಳ್ತಾ ಇದೀವಿ. ಆವಾಗ ಬಳಕೆ ಪ್ರಮಾಣನೂ ಕಮ್ಮಿ ಆಗುತ್ತೆ. ಆ ರೀತಿಯಲ್ಲಿ ನೀವು ಲೆಕ್ಕಾಚಾರ ಮಾಡಿದಾಗ ಮಿನ್ಶಕ್ತಿನ ವೆಚ್ಚ ಅತಿ ಕಮ್ಮಿನೇ. ಆ ಕಮ್ಮಿ ಜೊತೆಗೆ ಏನಾಗ್ತದೆ ಅಂದ್ರೆ ರಸಸಾರವನ್ನು ಮೇಂಟೈನ್ ಮಾಡಬಹುದು, ಅದು ಬಹಳ ಮುಖ್ಯ. ಆ ರಸಸಾರ ಮೇಂಟೈನ್ ಮಾಡಿದಾಗ ಈ ಹಾಕಿರೋ ಯೂರಿಯಾ, DAP ಮತ್ತೆ ಬೇರೆ ಮ್ಯೂರೇಟ್ ಹಾಕಿರೋದು ಅದನ್ನ ಸದ್ಬಳಕೆ ಅಥವಾ ಹೀರ್ಕೊಳ್ಳೋ ಒಂದು ಶಕ್ತಿನೂ ಹೆಚ್ಚಾಗುತ್ತೆ ಆ ಗಿಡಕ್ಕೆ 6.2-6.5. ಇದೇ ಬಹಳ ಮುಖ್ಯವಾದದ್ದು. ಇದು ಒಂದು ತಿಳುವಳಿಕೆ ಕಾಫಿ ಬೆಳೆಗಾರರಿಗೆ. ಅದಕ್ಕೆ ನಾನು ಹೇಳಿದ್ದು ಏನಂತ ಹೇಳಿದ್ರೆ ಪುಡಿ ಸುಣ್ಣ 2 ವರ್ಷ ಅಥವಾ 3 ವರ್ಷಕ್ಕೆ ಒಮ್ಮೆ ಮಾಡಿದಾಗ ಈ pH ನ ಕೊರತೆ ಆಗೋದು ಮತ್ತೆ ಹೆಚ್ಚಾಗೋದು ಈ ತರ ಆಗ್ತಾ ಇರೋದನ್ನ ನಾವು ತಡೆಗಟ್ಟಬಹುದು. ರೈತ ಬಂಧುವರೇ, ಕೇಳುಗರೆ, ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿರುವ ಮಣ್ಣಿನ ಸ್ಥಿತಿಗತಿ, ಮಾಡಬೇಕಾಗಿರುವ ಕಾರ್ಯಕ್ರಮಗಳ ಕುರಿತಂತೆ ಸೂಕ್ಷ್ಮವಾಗಿ ವಿಚಾರಗಳನ್ನು ಹಂಚಿಕೊಂಡವರು ಬೆಂಗಳೂರಿನಲ್ಲಿ ವಾಸವಾಗಿರುವ ನಿವೃತ್ತ ಮಣ್ಣು ವಿಜ್ಞಾನಿ ಹಾಗೂ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ VR ರಾಮಕೃಷ್ಣ ಪರಮಾವರು. ನಾಳೆ ಮತ್ತಷ್ಟು ವಿಚಾರಗಳು, ಸಲಹೆಗಳು ಪ್ರಸಾರವಾಗ್ತದವೆ. ನಾಳಿನ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೊಡಗು ಜಿಲ್ಲೆಯ ಮಣ್ಣುಗಳ ಸುಧಾರಣೆ, ಇದಕ್ಕಾಗಿ ಏನು ಕೆಲಸಗಳನ್ನು ಮಾಡಬೇಕು, ಯಾವ್ಯಾವ ಪದಾರ್ಥಗಳನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯಗಳನ್ನು ತಿಳಿಸ್ತಿದ್ದಾರೆ. ಡಾಕ್ಟರ್ VR ರಾಮಕೃಷ್ಣ ಪರಮಾವರ ಸಂಖ್ಯೆ 9341240426. 9341240246. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿದ್ರೆ ಇದುವರೆಗೆ ಕೊಡಗಿನ ಮಣ್ಣಿನ ಗುಣ ಕುರಿತು ನಿವೃತ್ತ ಮಣ್ಣು ವಿಜ್ಞಾನಿ ಪ್ರಾಧ್ಯಾಪಕರಾದ ಡಾಕ್ಟರ್ VR ರಾಮಕೃಷ್ಣ ಪರಮ ಅವರೊಡನೆ ಮಾತುಕತೆ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಆಮ್ಲೀಯ ಮಣ್ಣಿನ ಸುಧಾರಣೆಯ ಕ್ರಮಗಳು, ಈ ಕುರಿತು ನಿವೃತ್ತ ಮಣ್ಣು ವಿಜ್ಞಾನಿ ಡಾಕ್ಟರ್ VR ರಾಮಕೃಷ್ಣ ಪರಮ ಅವರ ಸಲಹೆಗಳ ಮುಂದಿನ ಭಾಗವನ್ನು ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೆಳಗರೆ ಈಗ ಒಂದು ಭಾವಗೀತೆ. ಭಾವಗೀತೆ ರಚನೆಕಾರರು ಸುಮತಿ ಇಂದ್ರನಾಡಿಗ, ಗೀತೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಹೂಗಳಿಗಿದ್ದರೆ ಇಂಥ ಬಣ್ಣವೆಗಿರಬೇಕು ನನ್ನ ಪ್ರೇಯಸಿಯ ಹೂ ಕೆಂಪಿನ ತುಟಿ ಬಣ್ಣವೆ ಇರಬೇಕು ಕಾಮನ ಹೂಗಳಿಗಿದ್ದರೆ ಇಂಥ ಬಣ್ಣವೆಗಿರಬೇಕು ನನ್ನ ಪ್ರೇಯಸಿಯ ಹೂ ಕೆಂಪಿನ ತುಟಿ ಬಣ್ಣವೆ ಇರಬೇಕು ಹೆಂಡತಿರತಿಯ ಕಣ್ಣುಗಳು ಹೀಗೆ ಇರಬೇಕು ಕಾಮನ ಹೆಂಡತಿರತಿಯ ಕಣ್ಣುಗಳು ಹೀಗೆ ಇರಬೇಕು ತನ್ನ ಪ್ರೇಯಸಿಯ ಕಣ್ಣುಗಳಂತೆ ಕಪ್ಪಾಗಿರಬೇಕು

ಇಷ್ಟುವರೆಗೆ ಜಾಹೀರಾತುಗಳನ್ನು ಕೇಳಿದಿರಿ. ಈಗ ನಿಧನ ಸುದ್ದಿ. ಬಿರುನಾಣಿ ಕಾರಳನ ಈಗ ಬೆಂಗಳೂರಲ್ಲಿ ಯಲಹಂಕತ್ತು ವಾಸೈಂಜ ಚೇರಂಡ ಕುಟ್ಟಯ್ಯ ಅಯ್ಯಂಗ ಇಂದು ಪಲಾಕ ಮರಣಪಟ್ಟಿತ್ತು. 55 ವಯತ್ತರ ಚೇರಂಡ ಕುಟ್ಟಯ್ಯ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಪಲಕ 9 ಗಂಟೆಗೆ ಬೆಂಗಳೂರು ಹೆಬ್ಬಾಳ್ ಚಿತ್ತಗಾರ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತ್ತು. ಹಾಕತೂರು ಗ್ರಾಮದ ಶಾಂತಪ್ಪ ಪೂಜಾರಿಯವರ ಧರ್ಮಪತ್ನಿ 88 ವರ್ಷ ಪ್ರಾಯದ ಕಮಲ ಬಿಕೆ ಇಂದು ನಿಧನರಾಗಿದ್ದಾರೆ. ಕಮಲ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾಕತೂರಿನ ಸ್ವಗೃಹದಲ್ಲಿ ನಡೆಯಲಿದೆ. ನಿರ್ಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ.